ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸುಧಾರಿತ ಬೇಸಾಯ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸಿರಿಧಾನ್ಯಗಳಿಗೆ ಹಿಂದಿನಿಂದಲೂ ಕೂಡ ಮಹತ್ವ ಇತ್ತು, ಈಗ ಹೆಚ್ಚು ಮಹತ್ವ ಬಂದಿದೆ ಅನ್ನುವಂಥದ್ದು. ಅದರಲ್ಲಿ ಇರುವಂತಹ ಪೋಷಕಾಂಶಗಳ ಕಾರಣದಿಂದಾಗಿ ಅದನ್ನು ಬಳಕೆ ಮಾಡಿದರೆ ಇವತ್ತು ನಾವು ಅನುಭವಿಸ್ತಾ ಇರತಕ್ಕಂತಹ ಅನೇಕ ರೋಗಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಮತ್ತು ಅದು ಬಾರದ ಹಾಗೆ ನೋಡಿಕೊಳ್ಳಬಹುದು ಅನ್ನುವಂಥದ್ದು ಪ್ರಮುಖವಾದಂತಹ ಕಾರಣ. ಆದರೆ ಇವತ್ತು ಜಗತ್ತಿನಾದ್ಯಂತ ಈ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚು ಜಾಗೃತಿ ಮೂಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಸಿರಿಧಾನ್ಯಗಳನ್ನು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಾವು ಸಾಗುವಳಿಯನ್ನು ಮಾಡಿ ಬೆಳೆದಿದ್ದೇ ಆದಲ್ಲಿ ಅದಕ್ಕೆ ಉತ್ತಮವಾದಂತಹ ಬೇಡಿಕೆಯೂ ಕೂಡ ಮುಂದಿನ ದಿವಸಗಳಲ್ಲಿ ದೊರೆಯುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಸಿರಿಧಾನ್ಯಗಳ ಸುಧಾರಿತ ಬೇಸಾಯ ಕ್ರಮಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಸಿರಿಧಾನ್ಯಗಳನ್ನು ಹೇಗೆ ಉತ್ಪಾದನೆಯನ್ನು ಮಾಡುವಂಥದ್ದು, ಈಗ ಎಷ್ಟು ಪ್ರಮಾಣದಲ್ಲಿ ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ, ಇದಕ್ಕೆ ಎಂತಹ ಹವಾಮಾನ ಮಣ್ಣು ಈ ಥರದ್ದೆಲ್ಲ ಬೇಕಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್. ಭೈರಪ್ಪನವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ರೈತ ಬಾಂಧವರಿಗೂ ಕೂಡ ನಾನು ಆಕಾಶವಾಣಿಯ ಮೂಲಕ ನಮಸ್ಕಾರವನ್ನು ತಿಳಿಸ್ತಾ, ಇವತ್ತು ಅನ್ನೋಕ್ಕಿಂತ ಈ ವರ್ಷ ಜನವರಿಯಿಂದ ಡಿಸೆಂಬರ್ವರೆಗೂ ವಿಶ್ವಸಂಸ್ಥೆ ಈ ನಮ್ಮ ಸಿರಿಧಾನ್ಯಗಳನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತೇಳಿ ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ಆಚರಣೆ ಮಾಡಲಿಕ್ಕೆ ಜಗತ್ತಿನ 196 ದೇಶಗಳ ಪೈಕಿ 72 ರಾಷ್ಟ್ರಗಳು ಇದನ್ನ ಏನು ಅಂತಂದ್ರೆ ಬೆಂಬಲ ಮಾಡಿದಾವು. ಆ ಒಂದು ನಿಟ್ಟಿನಲ್ಲಿ ನಾವು ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಅನೇಕ ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬಾ ಅವಶ್ಯ ಆಗಿದೆ. ಸೊ ಅದಕ್ಕಾಗಿ ನನ್ನ ಒಂದು ಮಾಹಿತಿ ಏನು ಅಂತಂದ್ರೆ, ಇವುಗಳ ಉತ್ಪಾದನೆ ಮಾಡುವ ಒಂದು ಕ್ರಮಗಳ ಬಗ್ಗೆ ನಾನು ಒಂದು ಮಾಹಿತಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಮಾತಾಡೋದಾದ್ರೆ ಸಿರಿಧಾನ್ಯಗಳು ಯಾವುವು ಅನ್ನೋದನ್ನ ನಾವು ರೈತರಿಗೆ ಹೇಳೋದಾದ್ರೆ, ನಾವು ಸಿರಿಧಾನ್ಯಗಳನ್ನು 9 ಬೆಳೆಗಳನ್ನ ವರ್ಗೀಕರಣ ಮಾಡ್ತೇವೆ. ಅದರಲ್ಲಿ ಪ್ರಮುಖವಾಗಿ ನಾವು ಹೇಳೋದಾದ್ರೆ ಜೋಳ, ಸಜ್ಜೆ, ರಾಗಿ ಈ 3 ಸಿರಿಧಾನ್ಯಗಳನ್ನ ನಾವು ಹೊರತುಪಡಿಸಿ ಇನ್ನು 6 ಸಿರಿಧಾನ್ಯಗಳು ಅವು ಯಾವು ಅಂತಂದ್ರೆ ನವಣೆ, ಸಾಮೆ, ಬರಗು, ಹಾರಕ, ಕೊರಲೆ, ಊದಲು ಈ ಬೆಳೆಗಳನ್ನ ನಾವು ಸಿರಿಧಾನ್ಯಗಳು ಅಥವಾ ಕಿರುಧಾನ್ಯಗಳು ಅಂತೇಳಿ ನಾವು ಕರಿತಾ ಇದ್ದೀವಿ. ಇದಕ್ಕೆ ಕಿರುಧಾನ್ಯಗಳು ಯಾಕೆ ಹೇಳ್ತೀವಿ ಅಂತಂದ್ರೆ ಗಾತ್ರದಲ್ಲಿ ತುಂಬಾ ಚಿಕ್ಕದಿರುವಂತಹ ಧಾನ್ಯಗಳಿವು. ಇದರ ಜೊತೆಗೆ ಈ ಧಾನ್ಯಗಳಲ್ಲಿ ಅತಿ ಹೆಚ್ಚು ಒಂದು ಏನು ಅಂತಂದ್ರೆ ಪೋಷಕಾಂಶಗಳ ಇರುವಂತಹ ಮಹತ್ವವನ್ನ ಇವತ್ತಿನ ದಿವಸ ನಾವು ಅರ್ಥಕೊಳ್ಬೇಕಾಗಿದೆ. ಅದರಲ್ಲೂ ಕೂಡ ಏನು ಅಂತಂದ್ರೆ ನಮ್ಮ ಒಂದು ಈ ಸಮಾಜದಲ್ಲಿ ಅಥವಾ ಇವತ್ತಿನ ದಿವಸ ಏನು ಅಂತಂದ್ರೆ ಅನೇಕ ಜನರು ಮಧುಮೇಹದಿಂದ ಇರಬಹುದು ಅಥವಾ ರಕ್ತದ ಒತ್ತಡದಿಂದ ಇರಬಹುದು, ಕ್ಯಾನ್ಸರ್ ಕಾಯಿಲೆಗಳಿಂದ ಇರಬಹುದು, ಹೀಗೆ ಏನು ಅಂತಂದ್ರೆ ಅನೇಕ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡಿರೋದ್ರಿಂದ ಅನೇಕ ರೋಗಗಳಿಂದ ನಾವು ಬಳಲ್ತಾ ಇದ್ದೀವಿ. ಅವುಗಳನ್ನ ಒಂದು ನಾವು ಪರಿಹರಿಸ್ಕೋಬೇಕು ಅಥವಾ ಅವಕ್ಕೆ ಸೂಕ್ತವಾದಂತಹ ಆಹಾರವನ್ನು ಒದಗಿಸಬೇಕು ಅಂತಂದ್ರೆ ಈ ಆಹಾರ ಧಾನ್ಯಗಳು ತುಂಬಾ ಶ್ರೇಷ್ಠ ಅನ್ನುವಂತ ಒಂದು ವೈದ್ಯಕೀಯ ಲೋಕ ಇವತ್ತಿನ ದಿವಸ ಹೇಳ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವುಗಳ ಉತ್ಪಾದನೆ ಮಾಡುವಂತದ್ದು ಕೂಡ ತುಂಬಾ ಮಹತ್ವ ಆಗಿದೆ. ಈ ಸಿರಿಧಾನ್ಯಗಳ ಉತ್ಪಾದಕತೆಯ ವಸ್ತುಸ್ಥಿತಿ ಅಂತ ಅಂದ್ರೆ, ಇವತ್ತು ನಾವು ಎಷ್ಟು ಪ್ರಮಾಣದಲ್ಲಿ ಇದರ ಉತ್ಪಾದನೆಯನ್ನ ಮಾಡ್ತಾ ಇದೀವಿ, ಎಷ್ಟು ಪ್ರಮಾಣದಲ್ಲಿ ಇದಕ್ಕೆ ಬೇಡಿಕೆ ಇದೆ, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಡಾಕ್ಟರ್. ಈಗಾಗಲೇ ನಾನು ಹೇಳಿದಾಗೆ 9 ಸಿರಿಧಾನ್ಯಗಳನ್ನ ನಾವು ಪರಿಗಣನೆ ತೆಗೆದುಕೊಂಡ್ರೆ 3 ಹೊರತುಪಡಿಸಿ, ಯಾವುದು? ಜೋಳ, ಸಜ್ಜೆ ಮತ್ತು ರಾಗಿ. ಈ 3 ಸಿರಿಧಾನ್ಯಗಳನ್ನ ನಾವು ಹೊರತುಪಡಿಸಿ ಅಂದ್ರೆ ಅದು ಕೂಡ ಸಿರಿಧಾನ್ಯನೇ, ಸಿರಿಧಾನ್ಯ ಅದನ್ನ ಹೆಚ್ಚು ಪ್ರಮಾಣದಲ್ಲಿ ಈಗಾಗಲೇ ಬೆಳೀತಾ ಇದೀವಿ, ಹಾಗಾಗಿ ಅದರ ಬಗ್ಗೆ ಹೆಚ್ಚು ನಾವು ಮಾತಾಡೋದು ಬೇಡ. ಬೇಡ. ಉಳಿದ ನಾವು 6 ಸಿರಿಧಾನ್ಯಗಳ ಬಗ್ಗೆ ಹೇಳೋದಾದ್ರೆ, ಅವನ್ನ ನಮ್ಮ ಭಾರತ ದೇಶದಲ್ಲಿ 10 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಹೀಗಾಗಿ ಇವುಗಳ ಕೊಡುಗೆಯನ್ನು ನಮ್ಮ ರಾಜ್ಯಕ್ಕೆ ನೋಡಿದಾಗ, ನಮ್ಮ ರಾಜ್ಯ ಒಂದು ಹೋಲಿಕೆ ಮಾಡಿದಾಗ ನಮ್ಮ ರಾಜ್ಯದ ಕೊಡುಗೆ ಎಷ್ಟಿದೆ ಅಂತಂದ್ರೆ 58% ಸಿರಿಧಾನ್ಯಗಳನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಓಹೋ, ಇನ್ನು ಸರಾಸರಿ ಇಳುವರಿ ತೆಗೆದುಕೊಂಡ್ರೆ, ಈ ಸಿರಿಧಾನ್ಯಗಳ ಸರಾಸರಿ ಇಳುವರಿ ತೆಗೆದುಕೊಂಡ್ರೆ ನಾವು 1 ಹೆಕ್ಟೇರ್ ಪ್ರದೇಶದಲ್ಲಿ 7 ಕ್ವಿಂಟಾಲ್ ಮಾತ್ರ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಆದರೆ ನಾವು ಸುಧಾರಿತ ತಳಿಗಳನ್ನಾಗಲಿ ಪದ್ಧತಿಗಳನ್ನಾಗಲಿ ಅಳವಡಿಸಿಕೊಂಡಿದ್ದೇ ಆದ್ರೆ ನಾವು 3 ಪಟ್ಟು ಜಾಸ್ತಿ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ 1 ಕ್ವಿಂಟಾಲ್ ಪ್ರತಿ ಹೆಕ್ಟರ್ಗೆ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಇವುಗಳ ಉತ್ಪಾದನೆ ಮಾಡುವಂತಹ ತಾಂತ್ರಿಕತೆಗಳನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ. ಎಂತಹ ಹವಾಮಾನ ಈ ಸಿರಿಧಾನ್ಯಗಳನ್ನ ಬೆಳೆಯಲಿಕ್ಕೆ ಸೂಕ್ತವಾದದ್ದು? ಈ ಸಿರಿಧಾನ್ಯಗಳನ್ನು ನಾವು ಸಾಮಾನ್ಯವಾಗಿ ಏನು ಅಂತಂದ್ರೆ ಹೆಚ್ಚು ಉಷ್ಣತೆ ಇರುವಂತಹ ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆಗಳು. ಹೀಗಾಗಿ ಇವುಗಳ ಒಂದು ಬೆಳೆಯುವಂತಹ ಪ್ರದೇಶವನ್ನು ನಾವು ನೋಡಿದಾಗ ಸಮುದ್ರ ಮಟ್ಟದಿಂದ ಹಿಡ್ಕೊಂಡು 2700 ಮೀಟರ್ ಎತ್ತರವರೆಗೂ ಕೂಡ ಬೆಳಿಲಿಕ್ಕೆ ಅವಕಾಶ ಇದೆ. ಸಮುದ್ರ ಮಟ್ಟ ಅಂತಂದ್ರೆ 0 ಅಂತ ಹೇಳ್ತೇವೆ. ಅಲ್ಲಿ ಬರುವಂತಹ ಪ್ರದೇಶಗಳು ಏನಂತಂದ್ರೆ ಪಾಂಡಿಚೇರಿಯಲ್ಲಿ ಕೂಡ ನಾವು ಸಿರಿಧಾನ್ಯಗಳನ್ನು ಬೆಳೆಯುವುದನ್ನು ನಾವು ನೋಡ್ತಾ ಇದೀವಿ. ಇನ್ನು 2700 ಮೀಟರ್ ಎತ್ತರ ಪ್ರದೇಶ ಇರುವಂತಹದ್ದು ಉತ್ತರಾಖಂಡ್, ಕಾಶಿ, ಅದು ಬದ್ರಿನಾಥ್, ಕೇದಾರನಾಥ್ ಅಂತ ಏನ್ ಹೇಳ್ತೇವಲ್ಲ, ಅಂತ ಒಂದು ಪ್ರದೇಶದಲ್ಲೂ ಕೂಡ ಈ ಸಿರಿಧಾನ್ಯಗಳನ್ನು ನಾವು ಬೆಳೆದು ನೋಡ್ತಾ ಇದ್ದೇವೆ. ಸೊ ಈ ನಿಟ್ಟಿನಲ್ಲಿ ನಾವು ಏನಂತಂದ್ರೆ ಈ ಬೆಳೆಗಳನ್ನು ನಾವು ಕಡಿಮೆ ಫಲವತ್ತತೆ ಇರುವಂತಹದ್ದು, ಉಷ್ಣತೆ ಜಾಸ್ತಿ ಇರುವಂತಹ ಪ್ರದೇಶದಲ್ಲಿ, ಆಮೇಲೆ ಮಳೆ ಕಡಿಮೆ ಆಗುವಂತಹ ಪ್ರದೇಶದಲ್ಲಿ ಕೂಡ ನಾವು ಬೆಳಿಲಿಕ್ಕೆ ಅವಕಾಶ ಇದೆ. ಈ ಮಳೆಯ ಪ್ರಮಾಣ ಎಷ್ಟು ಅಂತ ನಾವು ನೋಡಿದಾಗ 300 ಮಿಲಿಮೀಟರ್ ನಿಂದ ಹಿಡ್ಕೊಂಡು 500 ಮಿಲಿಮೀಟರ್ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಇವುಗಳನ್ನು ನಾವು ಚೆನ್ನಾಗಿ ಬೆಳಿಲಿಕ್ಕೆ ಅವಕಾಶ ಇದೆ. ಈ ಒಂದು ನಿಟ್ಟಿನಲ್ಲಿ ನಾವು ಇವುಗಳ ಒಂದು ಮಹತ್ವವನ್ನು ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಏನಪ್ಪ ಅಂತ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ನಾವು ಇದನ್ನು ಬೆಳಿಬಹುದು. ಅಂತಂದ್ರೆ ಮಳೆ ಕಡಿಮೆ ಬೀಳಬೇಕು, ಉಷ್ಣಾಂಶ ಅಧಿಕವಾಗಿರಬೇಕು, ಅಂತ ಪ್ರದೇಶದಲ್ಲಿ ಅಥವಾ ಅಂತ ಹವಾಗುಣದಲ್ಲಿ ನಾವು ಈ ಸಿರಿಧಾನ್ಯಗಳನ್ನ ಬೆಳಿಬಹುದು ಅನ್ನುವಂಥದ್ದು. ಮಣ್ಣು ಹೇಗಿರಬೇಕು ಸಿರಿಧಾನ್ಯಗಳನ್ನ ಬೆಳೆಯಲಿಕ್ಕೆ? ಈ ಒಂದು ಬೆಳೆಯನ್ನು ಮಾಡುವುದಾದ್ರೆ ನಾವು ಎಲ್ಲಾ ಮಣ್ಣುಗಳಲ್ಲಿನೂ ಕೂಡ ನಾವು ಬೆಳಿಬಹುದು. ಏನು ಅಂತಂದ್ರೆ ಆ ಮಣ್ಣಿನಲ್ಲಿ ನೀರು ಬಸಿದು ಹೋಗುವಂತ ಗುಣ ಇರಬೇಕು. ಮರಳು ಮಿಶ್ರಿತ ಗೋಡು ಮಣ್ಣು ಇರಬಹುದು, ಕೆಂಪು ಮಣ್ಣು ಇರಬಹುದು, ಕಪ್ಪು ಮಣ್ಣು ಇರಬಹುದು, ಇಂತಹ ಮಣ್ಣುಗಳಲ್ಲಿ ನಾವು ಚೆನ್ನಾಗಿ ಬೆಳಿಲಿಕ್ಕೆ ಅವಕಾಶ ಇದೆ. ಅದೇ ಕರ್ಲಾಗ್ಲಿ ಹುಳಿ ಮಣ್ಣಾಗ್ಲಿ ಇವು ಅಷ್ಟೊಂದು ಚೆನ್ನಾಗಿ ಬರುದಲ್ಲ. ತಟಸ್ಥ ರಸಸಾರ ಇರುವಂತ ಮಣ್ಣುಗಳು ತುಂಬಾ ಯೋಗ್ಯ ಮತ್ತು ನೀರು ಬಸಿದು ಹೋಗ್ತಾ ಇರುವಂತ ಮಣ್ಣುಗಳು ಹೆಚ್ಚು ಸೂಕ್ತ. ಅಂತಹ ಮಣ್ಣುಗಳಲ್ಲಿ ಕೂಡ ಸಾವಯವ ಅಂಶ ಅಂತ ಹೇಳ್ತೇವೆ, ಅದರ ಪ್ರಮಾಣ ಜಾಸ್ತಿ ಇದ್ರೆ ಇನ್ನೂ ಈ ಬೆಳೆ ಮಾಡಲಿಕ್ಕೆ ತುಂಬಾ ಅವಕಾಶ ಇದೆ. ಹೆಚ್ಚು ಉತ್ಪಾದನೆ ತೆಗೆದುಕೊಳ್ಳಲು ಕೂಡ ಅವಕಾಶ ಇದೆ. ಯಾವೆಲ್ಲ ತಳಿಗಳು ಇದ್ದಾವೆ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ? ಈ ಒಂದು ತಳಿಯ ವಿಚಾರಕ್ಕೆ ಬಂದ್ರೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಆಲ್ ಇಂಡಿಯಾ ಕೋಆರ್ಡಿನೇಟರ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ, ಅಂದ್ರೆ ಅಖಿಲ ಭಾರತ ಸುಸಂಘಟಿತ ಸಿರಿಧಾನ್ಯಗಳ ಒಂದು ಸಂಶೋಧನಾ ಕೇಂದ್ರಗಳು ಅಂತ ಹೇಳ್ತೇವೆ. ನಮ್ಮ ಒಂದು ದೇಶದಲ್ಲಿ ಇಂತಹ ಕೇಂದ್ರಗಳು 13 ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದವು. ಆಮೇಲೆ 20 ವಾಲಂಟರಿ ಸೆಂಟರ್ ಸ್ವಯಂ ಕೇಂದ್ರಗಳು ಕೂಡ ಇದರ ಮೇಲೆ ಸಂಶೋಧನೆ ಮಾಡ್ತಾ ಇದ್ದವು. ಅದರ ಪೈಕಿ ನಮ್ಮ ಒಂದು ರಾಜ್ಯಕ್ಕೆ ಬಂದ್ರೆ 1986ರಲ್ಲಿ ಈ ಸಿರಿಧಾನ್ಯಗಳ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯಗಳ ಸಂಶೋಧನಾ ಕೇಂದ್ರವನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅಲ್ಲಿ ಸ್ಥಾಪನೆ ಆಯಿತು. ಅದರ ಅಡಿಯಲ್ಲಿ ಸಾಕಷ್ಟು ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಇದರ ಜೊತೆಗೆ ಈಗಾಗಲೇ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರು ಇರಬಹುದು, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ ಇರಬಹುದು, ಇದರ ಅಡಿಯಲ್ಲೂ ಕೂಡ ಸಾಕಷ್ಟು ಏನು ಅಂತಂದ್ರೆ ತಳಿಗಳು ಬಿಡುಗಡೆ ಆಗಿದೆ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದ್ರೆ ಅದು ಒಂದು 10 ಜಿಲ್ಲೆಯ ಒಂದು ವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ಸೊ ಹೀಗಾಗಿ ಇಲ್ಲಿ ರೈತರಿಗೆ ಅನುಕೂಲವಾಗುವಂತ ತಳಿಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಆ ತಳಿಗಳ ಪೈಕಿ ನಾನು ಈಗಾಗಲೇ ಹೇಳಿದಾಗೆ 6 ಬೆಳೆಗಳ ಬಗ್ಗೆ ಒಂದು ಚರ್ಚೆ ಮಾಡುವುದಾದ್ರೆ, ಸೊ 2021 ಮತ್ತು 2022 ಕಳೆದ ವರ್ಷ ಮತ್ತು ಈ ವರ್ಷ ಬಿಡುಗಡೆ ಆದಂತ ತಳಿಗಳ ಒಂದು ಚರ್ಚೆ ಮಾಡುವುದಾದ್ರೆ, ನವಣೆಯಲ್ಲಿ GPUF 21 ಅನ್ನುವಂತ ತಳಿಯನ್ನ 2021ರಲ್ಲಿ ಬಿಡುಗಡೆ ಮಾಡಿದ್ರು. ಇದರ ಜೊತೆಗೆ SIA 316 ಅನ್ನುವಂತ ತಳಿಗಳು ಕೂಡ ಲಭ್ಯತೆ ಇದೆ. ಈ SIA ಅನ್ನುವಂತದ್ದು ಆಂಧ್ರಪ್ರದೇಶದ ನಂದ್ಯಾಲ್ ಅನ್ನುವಂತ ಒಂದು ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆಗಿದೆ. ಅದನ್ನು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಪರೀಕ್ಷೆಗೆ ಒಳಪಡಿಸಿದಾಗ ತುಂಬಾ ಒಳ್ಳೆ ಇಳುವರಿ ಕೊಡುವಂತ ಒಂದು ತಳಿ ಅಂತೇಳಿ ನಾವು ಕೂಡ ಗುರುತಿಸಿದ್ದೀವಿ. ಇದರ ಜೊತೆಗೆ ಬೇರೆ ಬೇರೆ ತಳಿಗಳು ಕೂಡ ಲಭ್ಯತೆ ಇದೆ. ನವಣೆಯಲ್ಲೇ ರೈತರು ಆಯ್ಕೆ ಮಾಡಿಕೊಳ್ಳುವುದಾದ್ರೆ ನಮ್ಮ ವಿಶ್ವವಿದ್ಯಾನಿಲಯದಿಂದ ದಕ್ಷಿಣ ಭಾಗದ 10 ಜಿಲ್ಲೆಗಳಿಗೆ ಶಿಫಾರಸು ಮಾಡಿದಂತ GPUF 21 ತಳಿಯನ್ನ ಆಯ್ಕೆ ಮಾಡಿಕೊಳ್ಳೋದು ಹೆಚ್ಚು ಸೂಕ್ತ. ಇನ್ನು ಸಾಮೆಗೆ ಬಂದ್ರೆ ಸಾಮೆಯಲ್ಲೂ ಕೂಡ ನಾವು ಕಳೆದ ವರ್ಷ GPUL 6 ಅನ್ನುವಂತ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ವಿ. BLR ಅನ್ನುವಂತ ಒಂದು ತಳಿ ಇದೆ, ಅದರ ಜೊತೆಗೆ OLM 301 ಅನ್ನುವಂತ ಒಂದು ತಳಿ ಇದೆ, Co2 ಇದೆ, GK2, ಈ ತರ ಸಾಮೆಯಲ್ಲಿ ಕೂಡ ನಮಗೆ ಒಂದು ಒಳ್ಳೆಯ ತಳಿಗಳು ಲಭ್ಯತೆ ಇದೆ. ಅದೇ ತರನಾಗಿ ಬರಗು ಅನ್ನುವಂತ ಒಂದು ಸಿರಿಧಾನ್ಯಕ್ಕೆ ಬಂದ್ರೆ ಅದರಲ್ಲಿ GPUP 28 ಅನ್ನುವಂತ ಒಂದು ತಳಿಯನ್ನ ಕಳೆದ ವರ್ಷ ನಮ್ಮ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿತು. ಅದರ ಜೊತೆಗೆ GPUP 21 ಅನ್ನುವಂತ ಒಂದು ತಳಿಯನ್ನು ಕೂಡ ಲಭ್ಯತೆ ಇದೆ. ಇನ್ನೊಂದು ಮುಖ್ಯವಾದಂತಹ ಸಿರಿಧಾನ್ಯ ಬೆಳೆ ಹಾರಕ ಅಂತ ಹೇಳ್ತೇವೆ. ಹಾರಕ ಸಾಮಾನ್ಯವಾಗಿ ಈ 6 ಬೆಳೆಗಳಲ್ಲಿ ಇದು ಸ್ವಲ್ಪ ದೀರ್ಘಾವಧಿ ಒಂದು ಬೆಳೆ ಅಂತ ಹೇಳ್ತೇವೆ ನಾವು. 110-120 ದಿವಸದವರೆಗೂ ಕಟಾವು ಬರುವಂತ ಒಂದು ಬೆಳೆ ಇದು. ಇದರಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿದಂತಹ ಒಂದು ತಳಿ ಅಂತಂದ್ರೆ GPUK 155, RBL 155 ಅನ್ನುವಂತ ತಳಿಯನ್ನು ಕೂಡ ಲಭ್ಯತೆ ಇದೆ. ಇನ್ನು ಊದಲು ಅಷ್ಟೊಂದು ಸಂಶೋಧನೆ ಆಗಲಿಲ್ಲ, ಆದರೂ ಕೂಡ ಏನು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆದಂತಹ ತಳಿಗಳನ್ನು ನಮ್ಮ ವಿಶ್ವವಿದ್ಯಾನಿಲಯ ಪರೀಕ್ಷೆ ಮಾಡಿದಾಗ ಕೂಡ ಅವು ಕೂಡ ಚೆನ್ನಾಗಿ ಬರುವಂತಹದನ್ನ ಕಂಡುಕೊಂಡಿದೆ. ಅದರಲ್ಲಿ VL 29 ಮತ್ತು VL 172 ಅನ್ನುವಂತ ಎರಡು ತಳಿಗಳನ್ನ ನಾವು ಶಿಫಾರಸ್ ಮಾಡ್ತಾ ಇದ್ದೀವಿ. ಇನ್ನು ಕೊನೆಯದಾಗಿ ಹೇಳುವುದಾದ್ರೆ ಕೊರಲೆಯಲ್ಲಿ ಇಲ್ಲಿವರೆಗೂ ಯಾವ ತಳಿಗಳನ್ನು ಕೂಡ ಲಭ್ಯತೆ ಇರಲಿಲ್ಲ. ಆದ್ರೆ ನಮ್ಮ ವಿಶ್ವವಿದ್ಯಾನಿಲಯ ಈ ಒಂದು ಬೆಳೆಯಲ್ಲಿ ತಳಿಯನ್ನು ಗುರುತಿಸುವುದರಲ್ಲಿ ಒಂದು ಮೇಲುಗೈ ಸಾಧಿಸಿದೆ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಇದರಲ್ಲಿ ಈ 2022 ಏನು ಅಂತಂದ್ರೆ GPU BT2 ಅನ್ನುವಂತ ಒಂದು ತಳಿಯನ್ನ ಬಿಡುಗಡೆ ಮಾಡಿ ಅದು ಏನು ಅಂತಂದ್ರೆ ತುಂಬಾ ಉತ್ಕೃಷ್ಟವಾದಂತಹ ತಳಿ, ಜೊತೆಗೆ ಈ ನೆರಳು ಇರುವಂತ ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿ ಬರುವಂತ ಒಂದು ಬೆಳೆ ಅದು. ಈಗ ನಾವು ಅಡಿಕೆ ಇರುತ್ತೆ ಅಥವಾ ತೆಂಗಿರುತ್ತೆ, ಇಂತಲ್ಲೇ ರೈತರು ಕೇಳ್ತಾರೆ ಅಂತರ ಬೆಳೆಯಾಗಿ ಯಾವ ಸಿರಿಧಾನ್ಯವನ್ನು ಮಾಡಬಹುದು ಅಂತ. ಅದರಲ್ಲಿ ಕೊರಲೆ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ. ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ ನಾವು ಹೋಗಿ ಕೇಳಿದಾಗ ನವಣೆ ಇರಬಹುದು, ಸಾಮೆ ಇರಬಹುದು, ಬರಗು ಇರಬಹುದು, ಹಾರ್ಕ ಇರಬಹುದು, ಊದಲು ಇರಬಹುದು, ಕೊರಲೆ ಇರಬಹುದು, ಇವುಗಳ ಒಂದು ಮೌಲ್ಯವರ್ಧನೆ ಮಾಡಿದಂತ ಕಾಳುಗಳನ್ನು ನಾವು ನೋಡಿದಾಗ ಪ್ರತಿಯೊಂದು KG ಬೆಲೆ 100-120 ರೂಪಾಯಿ 100 ರ ಮೇಲೇನೆ ಇದೆ. ಆದ್ರೆ ರೈತರ ಮಟ್ಟಕ್ಕೆ ಬಂದಾಗ ಒಂದು 30-40 ರೂಪಾಯಿ ಸಿಕ್ಕರು ಕೂಡ ಅದು ಲಾಭದಾಯಕ ಅಂತ ಹೇಳಿ ನಾವು ಹೇಳಬಹುದು. ಯಾಕಂತಂದ್ರೆ ಪ್ರೊಸೆಸಿಂಗ್ ಮಾಡಿದಾಗ ಅದರ ಮೇಲಿರುವಂತಹ ಸಿಪ್ಪೆಯನ್ನ ತೆಗೆದಾಗ ನಮಗ ಏನು ಅಕ್ಕಿ ಸಿಗೋದು 50-60% ಮಾತ್ರ. ಹೀಗಾಗಿ ಸೊ ನಮ್ಮ ರೈತರಿಗೆ 30-40 ರೂಪಾಯಿ ಸಿಕ್ಕರು ಕೂಡ ಒಂದು ಲಾಭದಾಯಕ ಬೆಳೆ ಅಂತ ಕೂಡ ಹೇಳ್ಬಹುದು. ಇದ್ರ ಜೊತೆಗೆ ಕೃಷಿ ಇಲಾಖೆ ಕೂಡ ಇವತ್ತಿನ ದಿವಸ ರೈತ ಸಿರಿ ಯೋಜನೆಯಲ್ಲಿ 1 ಹೆಕ್ಟೇರ್ ಅಥವಾ 2.5 ಎಕರೆ ಪ್ರದೇಶದಲ್ಲಿ ಬೆಳೆದಂತ ರೈತರಿಗೆ 10,000 ಒಂದು ಪ್ರೋತ್ಸಾಹ ಧನವನ್ನು ಕೊಟ್ಟು ಕೂಡ ಏನು ಅಂತಂದ್ರೆ ಉತ್ತೇಜನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸಂಸ್ಕರಣಾ ಘಟಕಗಳನ್ನು ಹಾಕುವಂತ ರೈತರಿಗೂ ಕೂಡ ಉತ್ತೇಜನ ಇದೆ. ಸೊ ಈ ಒಂದು ಮಾಹಿತಿಯನ್ನ ಇಲಾಖೆಯ ಒಂದು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ಅದು ಕೂಡ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಷ್ಟೆಲ್ಲ ಬೇರೆ ಬೇರೆ ತಳಿಗಳು ಇರತಕ್ಕಂತಹ ಈ ಸಿರಿಧಾನ್ಯಗಳನ್ನ ಯಾವ ಯಾವ ಪದ್ಧತಿಗಳನ್ನ ಅನುಸರಿಸಿ ನಾವು ಬಿತ್ತನೆಯನ್ನ ಮಾಡಬಹುದು? ಸಾಮಾನ್ಯವಾಗಿ ರಾಗಿ ಬಿತ್ತುವಂತ ರೈತರಿಗೆ ಈ ಸಿರಿಧಾನ್ಯಗಳ ಬಿತ್ತುವಂತಹದ್ದು ಏನು ಹೊಸತೇನಲ್ಲ ಅಂತ ನಾನು ಹೇಳ್ಬೇಕಾಗತ್ತೆ. ಯಾಕಂದ್ರೆ ರಾಗಿಯನ್ನು ಬಿತ್ತುವಂತ ಪದ್ಧತಿ ಇದೆಯಲ್ಲ, ಸಾಮಾನ್ಯವಾಗಿ ಎರಚುವಂತ ಪದ್ಧತಿ ರೈತರು ಅನುಕರಣೆ ಮಾಡ್ತಾರ, ಸಾಲಿನಿಂದ ಬಿತ್ತಾರ, ಕೆಲವರು ಒಟ್ಲು ಪಾತಿ ಬಿಟ್ಟು ನಾಟಿ ಮಾಡ್ತಾರ. ಹೀಗಾಗಿ ರಾಗಿಯನ್ನ ಬಿತ್ತುವಂತ ಕ್ರಮವನ್ನ ಅರಿತಂತ ರೈತರು ಈ ಸಿರಿಧಾನ್ಯಗಳನ್ನು ಸುಲಭವಾಗಿ ಬೆಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲೇನು ಅಂತಂದ್ರೆ ಕಾಳುಗಳು ಕಿರಿದಾಗಿರೋದ್ರಿಂದ ಹೆಚ್ಚು ಆಳದಲ್ಲಿ ಇವನ್ನ ಬಿತ್ತನೆ ಮಾಡಬಾರ್ದು. ಏನು ಅಂತಂದ್ರೆ ತೇಲಿಸಿ 1-1.5 ಸೆಂಟಿಮೀಟರ್ ಆಳದಲ್ಲಿ ನಾವು ಬೀಜಗಳನ್ನು ಹಾಕಿದಾಗ ಚೆನ್ನಾಗಿ ಮೊಳಕೆ ಬರುತ್ತೆ. ಆಮೇಲೆ ಬಿತ್ತನೆ ಮಾಡೋದಾದ್ರೆ ನಾವು ಕೂರಿಗೆಯಿಂದ ಬಿತ್ತನೆ ಮಾಡೋದು ಹೆಚ್ಚು ಅನುಕೂಲ, ಸಾಲು ಬಿತ್ತನೆ ಅಂತ ಹೇಳ್ತೇವೆ. ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಕಳೆ ತೆಗೆಯೋದು ಇರಬಹುದು, ಆಮೇಲೆ ಬೆಳೆಯಿಂದ ಬೆಳೆಗೆ ಇರುವಂತ ಅಂತರವನ್ನು ಕಾಪಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ, ಅಂತರ ಬೇಸಾಯ ಮಾಡಲಿಕ್ಕೆ ಅವಕಾಶ ಆಗುತ್ತೆ, ಅಂತ ಬೆಳೆಯಿಂದ ನಾವು ಉತ್ಕೃಷ್ಟವಾದಂತ ಇಳುವರಿಯನ್ನ ತೆಗಿಲಿಕ್ಕೆ ಅವಕಾಶ ಇದೆ. ಬಿತ್ತನೆ ಮಾಡಲಿಕ್ಕೆ ಯಂತ್ರೋಪಕರಣಗಳು ಲಭ್ಯ ಇದಾವ? ರೈತರು ಏನು ರಾಗಿ ಬಿತ್ತಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದೇ ವ್ಯವಸ್ಥೆಯನ್ನು ಈ ಬೆಳೆಗಳು ಕೂಡ ಅನುಕರಣೆ ಮಾಡಿದ್ರೆ ಸಾಕಾಗುತ್ತೆ. ಏನು ಅಂತಂದ್ರೆ ಸಾಲು ಬಿತ್ತನೆ ಮಾಡೋದು ಹೆಚ್ಚು ಒತ್ತು ಕೊಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವ ಕಾಲ ಸಿರಿಧಾನ್ಯಗಳನ್ನು ಬೆಳೆಯಲಿಕ್ಕೆ ಸೂಕ್ತವಾದಂತಹ ಕಾಲ? ಸಾಮಾನ್ಯವಾಗಿ ಈ ಸಿರಿಧಾನ್ಯಗಳನ್ನು ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿಲಿಕ್ಕೂ ಕೂಡ ಶಿಫಾರಸು ಮಾಡ್ತೇವೆ. ಯಾವಾಗ ಬೇಕಾದ್ರೂ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡಬಹುದು, ಆದ್ರೆ ಮೇದಿಂದ ಆಗಸ್ಟ್ ವರೆಗೂ ಬಿತ್ತನೆ ಮಾಡಿದಂತ ಬೆಳೆ ಏನಿದೆಯಲ್ಲ ಅದರಿಂದ ಒಂದು ಹೆಚ್ಚಿನ ಇಳುವರಿ ತೆಗಲಿಕ್ಕೆ ಅವಕಾಶ ಇದೆ. ಉಳಿದ ಒಂದು ಸಂದರ್ಭದಲ್ಲಿ ಆ ಒಂದು ಬೆಳೆಗೆ ಏನು ಅಂತಂದ್ರೆ ನೀರಿನ ಒಂದು ಕೊರತೆ ಆಗಬಹುದು ಅಥವಾ ಏನೋ ಒಂದು ತೊಂದರೆ ಆಗಿ ಆ ಇಳುವರಿ ಕಡಿಮೆ ಆಗಬಹುದು. ಆದ್ರೆ ಮೇದಿಂದ ಆಗಸ್ಟ್ ವರೆಗೂ ಬಿತ್ತನೆ ಮಾಡಿದಂತ ಬೆಳೆಯಿಂದ ಒಂದು ಉತ್ಕೃಷ್ಟವಾದಂತ ಇಳುವರಿ ತೆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಹೇಳ ಬಯಸ್ತೇನೆ. ಬಿತ್ತನೆ ಆದ ನಂತರ ಪೋಷಕಾಂಶಗಳನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ ಈ ಬೆಳೆಗಳನ್ನು ನಾವು ತಿಪ್ಪೆ ಗೊಬ್ಬರ ಹಾಕಿ ಬೆಳೆಯುವಂತಹ ಬೆಳೆಗಳು ಅಂತ ಹೇಳ್ತೇವೆ. ಹೆಚ್ಚಿಗೆ ಯಾವ ಪರಿಕರಗಳನ್ನು ಬೇಡದೇ ಇರುವಂತಹ ಬೆಳೆಗಳು ಯಾವುವು ಅಂತಂದ್ರೆ ಸಿರಿಧಾನ್ಯಗಳು ಬೆಳೆಗಳು ಅಂತ ಹೇಳಿ ಹೇಳ್ತೇವೆ. ಕಡಿಮೆ ಗೊಬ್ಬರ, ಕಡಿಮೆ ನೀರು, ಕಡಿಮೆ ಬೀಜ, ಕಡಿಮೆ ಫಲವತ್ತತೆ ಇರುವಂತಹ ಬೆಳೆಗಳು. ಇದ್ರ ಜೊತೆಗೆ ಈ ಬೆಳೆಗಳು ಪರಿಸರ ಸ್ನೇಹಿ ಬೆಳೆಗಳು ಅಂತ ಕೂಡ ನಾವು ಹೇಳ್ತೇವೆ. ಯಾಕಂತಂದ್ರೆ ಈ ಬೆಳೆಗೆ ಯಾವುದೇ ಒಂದು ರೋಗ ಆಗಲಿ ಕೀಟ ಆಗಲಿ ಬಾಧಿಸುವಂತಹದ್ದು ನಾವು ಕಂಡುಕೊಂಡಿಲ್ಲ. ಪರಿಸರ ಸ್ನೇಹಿ ಬೆಳೆ ಆಗಿರೋದ್ರಿಂದ ಕಡಿಮೆ ಪೋಷಕಾಂಶಗಳನ್ನ ಹಾಕೊಂಡು ಮಾಡುವಂತದ್ದು ಹೆಚ್ಚು ಸೂಕ್ತ. ಸಾಮಾನ್ಯವಾಗಿ ಒಂದು ಎಕರೆಗೆ ಒಂದು ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕೊಂಡು ನಾವು ಈ ಬೆಳೆಯನ್ನು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಇದ್ರ ಜೊತೆಗೆ ನಾನು ಈಗಾಗಲೇ ಸಾಕಷ್ಟು ತಳಿಗಳನ್ನ ಬೇರೆ ಬೇರೆ ಸಿರಿಧಾನ್ಯಗಳಲ್ಲಿ ಹೇಳಿದೆ. ಅಂತಹ ತಳಿಗಳನ್ನು ಬಳಕೆ ಮಾಡಿದ್ದಾದ್ರೆ 8 ಕೆಜಿ ಸಾರಜನಕ, 8 ಕೆಜಿ ರಂಜಕ ಮತ್ತು 8 ಕೆಜಿ ಪೊಟ್ಯಾಶ್ ಇದನ್ನ ನಾವು ಹಾಕೊಂಡು ಬಿತ್ತನೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಇಳುವರಿ ತೆಗಲಿಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಈ ಬೆಳೆಗಳನ್ನು ನಾವು ಸಾವಯವ ಪದ್ಧತಿಯಲ್ಲೇ ಹೆಚ್ಚಿಗೆ ಬೆಳೆಯುವುದು ಹೆಚ್ಚು ಸೂಕ್ತ ಅನ್ನೋದು ನನ್ನ ಭಾವನೆ. ಬಿತ್ತನೆ ಬೀಜದ ಪ್ರಮಾಣ ಎಷ್ಟು ಬೇಕಾಗಬಹುದು? ಸಾಮಾನ್ಯವಾಗಿ ರಾಗಿಗೆ ನಾವು ಕೂರ್ಗೆಯಿಂದ ಬಿತ್ತನೆ ಮಾಡೋದಾದ್ರೆ 5 ಕೆಜಿ ಬೀಜವನ್ನ ಶಿಫಾರಸು ಮಾಡ್ತೀವಿ. ಅದೇ ತನ್ನಾಗಿ ಈ ಒಂದು ಬೆಳೆ ಮಾಡೋದಾದ್ರೂ ಕೂಡ ಒಂದು 5 ಕೆಜಿ ಬೀಜ ಬೇಕಾಗುತ್ತೆ. ಸಾಲು ಬಿತ್ತನೆ ಮಾಡೋದು ಹೆಚ್ಚು ಸೂಕ್ತ. ಸಾಲು ಬಿತ್ತನೆ ಮಾಡೋದ್ರಿಂದ ಒಂದು 5 ಕೆಜಿ ಬೀಜ ಬೇಕಾಗುತ್ತೆ. ಸಾಲಿನ ಅಂತರ ಎಷ್ಟು ಅಂತಂದ್ರೆ 1 ಅಡಿ ಅಂತರ, ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರ ಕೊಟ್ಟು ಸಸಿಯಿಂದ ಸಸಿಗೆ ಒಂದು 10 ಸೆಂಟಿಮೀಟರ್ ಅಂತರದಲ್ಲಿ ಕೊಟ್ಟು ಬಿತ್ತನೆ ಮಾಡೋದ್ರಿಂದ ಒಂದು ಒಳ್ಳೆ ಇಳುವರಿ ತೆಗಲಿಕ್ಕೆ ಅವಕಾಶ ಇದೆ. ಈ ತರ ಬಿತ್ತನೆ ಮಾಡೋದಾದ್ರೆ ಒಂದು 5 ಕೆಜಿ ಬೀಜ ಬೇಕಾಗುತ್ತೆ. ಬಿತ್ತನೆ ಆದ ನಂತರ ಅಂತರ ಬೇಸಾಯ ಮಾಡುವಂತಹದ್ದು ಬೇಕಾ ಹೇಗೆ? ಸಾಮಾನ್ಯವಾಗಿ ಈ ಬೆಳೆ ಹುಲ್ಲು ಜಾತಿಗೆ ಸೇರಿದಂತ ಬೆಳೆ ಆದ್ರಿಂದ ನೇರವಾಗಿ ಬೆಳೆಯುವಂತ ಒಂದು ಬೆಳೆಯ ಒಂದು ಸ್ಟೇಚರ್ ಇರೋದ್ರಿಂದ ಆ ಎರಡೂ ಸಾಲುಗಳ ಮಧ್ಯೆ ಕಳೆಗಳು ಬರುವಂತದ್ದು ಸರ್ವೇ ಸಾಮಾನ್ಯ. ಅದನ್ನ ನಾವು ಅಂತರ ಬೇಸಾಯ ಬಿತ್ತನೆ ಮಾಡಿದ ಒಂದು 15-20 ದಿವಸಕ್ಕೆ ನಂತರ, ಆಮೇಲೆ ಮುಂದೊಂದು 30-35 ದಿವಸಕ್ಕೆ ಎರಡು ನಾವು ಕುಂಟೆ ಹೊಡೆದ್ರೆ ಒಂದು ಒಳ್ಳೆ ಇಳುವರಿ ತೆಗಲಿಕ್ಕೆ ಅನುಕೂಲ ಇದೆ. 15-20 ದಿವಸ ಆದ್ಮೇಲೆ ಏನು ಒಂದು ಕುಂಟೆ ಹೊಡಿತೇವಲ್ಲ, ಆಮೇಲೆ ಒಂದು ಕೈಯಿಂದ ಕಳೆ ತೆಗೆಯುವಂತದ್ದು ಹೆಚ್ಚು ಸೂಕ್ತ. ಈ ಬೆಳೆಗೆ ಕಳೆನಾಶಕ ಆಗಲಿ ಯಾವುದೇ ಆಗಲಿ ಸಿಂಪರಣೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಈ ಬೆಳೆಗಳು 70 ದಿವಸಕ್ಕೆ ಕಟಾವಿಗೆ ಬರುವಂತ ಬೆಳೆಗಳು. ಹಾರಕ ಒಂದು ಬಿಟ್ರೆ, ಹಾರಕ ಒಂದೇ ಏನು ಅಂತಂದ್ರೆ 110-130 ತಳಿಗಳ ಮೇಲೆ ಅವಧಿ ತೆಗೆದುಕೊಳ್ಳುತ್ತೆ. ಆದ್ರೆ ಉಳಿದ ಒಂದು 5 ಬೆಳೆಗಳು ಏನಿದಾವಲ್ಲ, ನವಣೆ ಇರಬಹುದು, ಸಾಮೆ, ಬರಗು, ಊದಲು, ಕೊರಲೆ, ಇವೆಲ್ಲ ಏನು ಅಂತಂದ್ರೆ ಒಂದು 70-80 ದಿವಸದಲ್ಲೇ ಕಟಾವಾಗಿ ಬರುತ್ತೆ. ಮುಂದೆ ನೀವು ಬೇರೆ ಬೇರೆ ಬೆಳೆಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೀಗಾಗಿ ನಾವು ಏನು ಅಂತಂದ್ರೆ ಅಂತರ್ ಬೇಸಾಯ ಮಾಡಿಕೊಂಡು ಕಳೆ ನಿರ್ವಹಣೆ ಮಾಡೋದು ಹೆಚ್ಚು ಸೂಕ್ತ. ಅಂತರ್ ಬೆಳೆ ಏನಾದ್ರೂ ಮಾಡಬಹುದು ಇದರಲ್ಲಿ? ಖಂಡಿತ. ರಾಗಿ ಜೊತೆ ಸಾಮಾನ್ಯವಾಗಿ ರೈತರು ಏನಂತ ತೊಗರಿಯನ್ನು ಹಾಕೊಳ್ತಾರೆ. ಹೌದು. ಅಲ್ಲಿ ಏನ್ ಹೇಳ್ತೇವೆ ಅಂತ ನಮ್ಮ ವಿಶ್ವವಿದ್ಯಾನಿಲಯ ಶಿಫಾರಸು ಮಾಡಿದೇನಂದ್ರೆ ರಾಗಿಯಲ್ಲಿ 8 ಸಾಲು ರಾಗಿ, 2 ಸಾಲು ತೊಗರಿಯನ್ನು ಹಾಕಿ ಆ 2 ಸಾಲುಗಳ ಮಧ್ಯೆ ದೋಣಿ ಸಾಲು ತೆಗಿಲಿಕ್ಕೆ ನಾವು ಶಿಫಾರಸು ಮಾಡಿದೀವಿ. ಆ ದೋಣಿ ಸಾಲು ತೆಗೆಯೋದ್ರಿಂದ ಬಿದ್ದಂತ ಮಳೆಯನ್ನ ನಾವು ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಅದೇ ತರನಾಗಿ ಈ ಸಿರಿಧಾನ್ಯಗಳಲ್ಲಿ ಅಷ್ಟು ಅಂತರದಲ್ಲಿ ನಾವು ಏನು ಅಂತಾರೆ ಅಂತರ ಬೆಳೆ ಹಾಕೋದು ಬೇಡ. 5 ಸಾಲು ಈ ಸಿರಿಧಾನ್ಯಗಳನ್ನ ಹಾಕೊಂಡು 1 ಸಾಲು ತೊಗರಿ ಇರಬಹುದು, ಅವರೆ ಇರಬಹುದು, ಉದ್ದು ಇರಬಹುದು, ಹೆಸರು ಇರಬಹುದು, ಈ ತರ ದ್ವಿದಳ ಧಾನ್ಯಗಳನ್ನ ನಾವು 5:1 ಅಂತರದಲ್ಲಿ ನಾವು ಹಾಕೊಳ್ಳೋದ್ರಿಂದ ಒಟ್ಟಾರೆ ಆದಾಯ ನಾವು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಜೊತೆಗೆ ಈ ಸಿರಿಧಾನ್ಯಗಳಿಗೆ ಬೇಕಾದಂತಹ ಸಾರಜನಕ ಈ ದ್ವಿದಳ ಧಾನ್ಯಗಳ ಮೂಲಕ ಒದಗಿಸುವಂತ ಒಂದು ಪ್ರಕ್ರಿಯೆಯನ್ನು ನಾವು ನಿರ್ಮಾಣ ಮಾಡಿಕೊಟ್ಟಂಗೂ ಕೂಡ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ದ್ವಿದಳ ಧಾನ್ಯಗಳನ್ನ ಸಿರಿಧಾನ್ಯಗಳ ಜೊತೆ ಬೆಳೆಯುವುದು ಹೆಚ್ಚು ಸೂಕ್ತ ಅನ್ನುವಂತ ಒಂದು ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೂ ಒಂದು ಏನು ಅಂತಂದ್ರೆ ಬೇರಿನ ವಿನ್ಯಾಸ ತೆಗೆದುಕೊಂಡ್ರೆ ಸಾಮಾನ್ಯವಾಗಿ ಸಿರಿಧಾನ್ಯಗಳು ಹುಲ್ಲಿನ ಜಾತಿಗೆ ಸೇರಿದಂತ ಬೆಳೆಗಳಾಗಿರೋದ್ರಿಂದ ಮೇಲ್ಪದರದಲ್ಲಿರುವಂತ ಪೋಷಕಾಂಶಗಳನ್ನು ಮಾತ್ರ ತೆಗೆದುಕೊಳ್ತಾವೆ. ಆದ್ರೆ ದ್ವಿದಳ ಧಾನ್ಯ ಬೆಳೆಗಳು ಆಳವಾದ ಬೇರುಗಳನ್ನ ಬಿಡೋದ್ರಿಂದ ಈಗ ನೀವು ತೊಗರಿಯನ್ನ ತೆಗೆದುಕೊಂಡ್ರೆ ಏನು ಅಂತಂದ್ರೆ 1/4 ಮೀಟರ್ನಿಂದ ಅಂದ್ರೆ 50 ಸೆಂಟಿಮೀಟರ್ ನಿಂತ್ಕೊಂಡು 1 ಮೀಟರ್ ಆಳದವರೆಗೂ ಬೇರುಗಳನ್ನು ಬಿಡುವಂತ ಒಂದು ಸಾಮರ್ಥ್ಯ ಅದಕ್ಕಿದೆ. ಅಷ್ಟೊಂದು ಪೋಷಕಾಂಶಗಳನ್ನು ಹುಡ್ಕೊಂಡು ಹೋಗುತ್ತೆ. ಅದೇ ನೀವು ಹೆಸರು ಉದ್ದು ತೆಗೆದುಕೊಂಡ್ರೆ 1 ಅಡಿ ಆಳದವರೆಗೂ ಅವು ಬೇರುಗಳನ್ನು ಬಿಡುವಂತ ಸಾಮರ್ಥ್ಯ ಇದೆ. ಅಲ್ಲಿ ಇರುವಂತಹ ಪೋಷಕಾಂಶಗಳನ್ನ ನಾವು ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೀಗಾಗಿ ಭೂಮಿಯ ಮೇಲ್ಪದರ ಮತ್ತು ತಳಪದರದಲ್ಲಿರುವಂತ ಪೋಷಕಾಂಶಗಳನ್ನ ನಾವು ಎರಡೂ ಬೆಳೆಗಳನ್ನು ಸಂಯೋಜನೆ ಮಾಡಿದಾಗ ಸಮರ್ಥಕವಾಗಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ಒಂದು ನಿಟ್ಟಿನಲ್ಲಿ ಎರಡೂ ಬೆಳೆ ಸಂಯೋಜನೆ ಮಾಡುವುದು ಹೆಚ್ಚು ಸೂಕ್ತ ಅಂತೇಳಿ ಒಂದು ವಿಚಾರ ಹೇಳ್ಬಹುದು. ನೀರಿನ ನಿರ್ವಹಣೆಯನ್ನ ಸಿರಿಧಾನ್ಯಗಳಲ್ಲಿ ಹೇಗೆ ಮಾಡಬೇಕಾಗುತ್ತೆ? ನಾನು ಪ್ರಾರಂಭದಲ್ಲೇ ಹೇಳಿದೆ, ಈ ಬೆಳೆಗಳನ್ನು ನಾವು ಮಳೆ ಆಶ್ರಿತ ಬೆಳೆಯಾಗಿ ಬೆಳೀತಾ ಇರೋದ್ರಿಂದ 300-500 ಮಿಲಿಮೀಟರ್ ಮಳೆ ಬೀಳುವಂತ ಪ್ರದೇಶದಲ್ಲಿ ಈ ಬೆಳೆಗಳನ್ನು ಯಥೇಚ್ಛವಾಗಿ ನಾವು ಬೆಳಿತೇವೆ. ಇದನ್ನ ನಾವು ಅನುಕೂಲ ಇರುವಂತ ರೈತರು 1 ಅಥವಾ 2 ನೀರಾವರಿ ಕೊಡ್ತೇನೆ ಅಂತಂದ್ರೆ ಸಾಮಾನ್ಯವಾಗಿ 3 ಸಂದಿಗ್ಧ ಹಂತಗಳನ್ನು ನಾವು ಗುರುತಿಸಿದ್ದೇವೆ ಈ ಬೆಳೆಯಲ್ಲಿ. ಏನು ಅಂತಂದ್ರೆ ಬಿತ್ತನೆ ಮಾಡುವಂತ ಒಂದು ಸಂದರ್ಭದಲ್ಲಿ, ಆ ಒಂದು ಸಂದರ್ಭದಲ್ಲಿ ತೇವಾಂಶ ಚೆನ್ನಾಗಿರಲೇಬೇಕು, ಹುಟ್ಟುವಿಕೆ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಈ ತೆಂಡೆ ಒಡೆಯುವ ಹಂತ ಅಂತ ಹೇಳ್ತೇವೆ, 20-25 ದಿವಸ. ಆ ಒಂದು ಹಂತದಲ್ಲೂ ಕೂಡ ನೀರಿನ ಅವಶ್ಯಕತೆ ಅಥವಾ ತೇವಾಂಶದ ಒಂದು ಅವಶ್ಯಕತೆ ಇರುತ್ತೆ ಭೂಮಿಗೆ. ಆ ಒಂದು ಹಂತದಲ್ಲಿ ಕೂಡ ನೀರಾವರಿ ಒಂದು ಲಭ್ಯತೆ ಇದ್ರೆ ರೈತರು ಕೊಟ್ಕೋಬಹುದು. ಇನ್ನು ಕೊನೆಯ ಹಂತ ಅಂತಂದ್ರೆ ಆ ತೆನೆ ಬರುವ ಹಂತ ಮತ್ತು ಕಾಳು ಕಟ್ಟುವ ಹಂತ. ಅದೇನಂದ್ರೆ ಒಂದು 50-55 ದಿವಸದಲ್ಲಿ ತೆನೆ ಬರುತ್ತೆ. ಆ ಒಂದು ಹಂತದಲ್ಲಿ ಒಂದು ನೀರು ಕೊಟ್ಬಿಟ್ರೆ ಮೂರು ನೀರಿನಲ್ಲಿ ನಾವು ಏನಂತಂದ್ರೆ ಒಂದು ಉತ್ಕೃಷ್ಟವಾದಂತಹ ಇಳುವರಿ ತೆಗಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಮೂರು ಹಂತಗಳನ್ನು ನಾವು ಬಿತ್ತನೆ ಹಂತ ಮತ್ತು ತೆಂಡೆ ಒಡೆಯುವ ಹಂತ ಮತ್ತು ಹೂವಾಡುವ ಹಂತ ಅಥವಾ ಕಾಳು ಕಟ್ಟುವ ಹಂತ ಅಂತ ಹೇಳ್ತೇವೆ. ಈ ಮೂರು ಹಂತಗಳಲ್ಲಿ ನಾವು ನೀರಿನ ಲಭ್ಯತೆ ಇದ್ರೆ ಕೊಡೋದು ಹೆಚ್ಚು ಸೂಕ್ತ, ಇಲ್ಲ ಅಂತಂದ್ರೆ ಮಳೆ ಆಶ್ರಿತ ಬೆಳೆಯಾಗಿ ಬೆಳೆಯಲು ಕೂಡ ಮಾಡಬಹುದು. ಒಕ್ಕಣೆ ಹೇಗೆ ಮಾಡುವಂತದ್ದು ಸಿರಿಧಾನ್ಯಗಳನ್ನು? ಸಾಮಾನ್ಯವಾಗಿ ನಾವು ಎರಡು ಪದ್ಧತಿಯಲ್ಲಿ ಇದನ್ನ ಒಕ್ಕಣೆ ಮಾಡೋದನ್ನ ನಾವು ನೋಡಿದೀವಿ. ಒಂದು ಏನಂತಂದ್ರೆ ಇಡೀ ಬೆಳೆಯನ್ನ ಕುಡುಗೋಲಿನಿಂದ ಕಟಾವು ಮಾಡಿ ಕಣದಲ್ಲಿ ಸಂಗ್ರಹ ಮಾಡಿ ದನಗಳಿಂದ ಹಂತಿ ಕಟ್ಟಿ ಕಾಳನ್ನು ಬೇರ್ಪಡಿಸೋದು ಸರ್ವೇ ಸಾಮಾನ್ಯ. ಆದ್ರೆ ಅಂತ ಒಂದು ಪದ್ಧತಿಯಿಂದ ಏನಾಗುತ್ತೆ, ಕಾಳುಗಳಲ್ಲಿ ಏನಂತಂದ್ರೆ ಮಣ್ಣು ಕಲ್ಲುಗಳು ಹೆಚ್ಚು ಸೇರ್ಪಡೆ ಆಗಿ ಸಂಸ್ಕರಣೆ ಮಾಡ್ಲಿಕ್ಕೆ ಹೆಚ್ಚು ಖರ್ಚು ತಗೊಳುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಏನು ಹೇಳದಂದ್ರೆ, ಆ ತೆನೆಗಳನ್ನು ಸುಲಭವಾಗಿ ನಾವು ಕಟಾವು ಮಾಡ್ಕೋಬಹುದು. ಬೆಳೆ ಪೂರ್ತಿ ಕಟಾವು ಮಾಡೋಕ್ಕೆ ಬದಲಾಗಿ ತೆನೆಗಳನ್ನು ಕಟಾವು ಮಾಡಿ ಆ ತೆನೆಗಳನ್ನು ಒಂದು ಟಾರ್ಪಲಿನ್ ಮೇಲೆ, ನಾವು ಒಕ್ಕಣೆ ಇರುವಂತಹ ಪ್ರದೇಶದಲ್ಲಿ ಒಂದು ಟಾರ್ಪಲಿನ್ ಹಾಕಿ ಆ ಟಾರ್ಪಲಿನ್ ಮೇಲೆ ನಾವು ಕೈಯಿಂದ ಬಡಿಯೋದಾಗ್ಲಿ ಅಥವಾ ದನಗಳನ್ನು ಹಂತಿ ಕಟ್ಟೋದಾಗ್ಲಿ ಅಥವಾ ಒಂದು ಎರಡು ಸಾರಿ ಟ್ರಾಕ್ಟರ್ ಓಡಾಡಿಸೋದಾಗ್ಲಿ ಇದರಿಂದ ಕಾಳುಗಳನ್ನು ಬೇರ್ಪಡಿಸಬಹುದು. ಈ ಬೇರ್ಪಡಿಸಿದಂತಹ ಕಾಳುಗಳನ್ನು ನಾವು ಒಂದು ಅಥವಾ ಎರಡು ದಿವಸ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಯಾಕಂದ್ರೆ ಅದರಲ್ಲಿ ತೇವಾಂಶ ಸಾಮಾನ್ಯವಾಗಿ 8-10% ಇರುವ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಅಂತ ಕಾಳುಗಳನ್ನು ನಾವು ಎಷ್ಟು ವರ್ಷ ಇಟ್ಟರೂ ನಾವು ಸಂಗ್ರಹ ಮಾಡಿ ಇಟ್ಕೋಬಹುದು. ಏನು ಅಂತಂದ್ರೆ, ಸಂಸ್ಕರಣೆ ಮಾಡಿದಂತ ಕಾಳುಗಳನ್ನು ನಾವು ಹೆಚ್ಚು ದಿನ ಇಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಕ್ಕಣೆ ಮಾಡಿದಂತ ಕಾಳುಗಳು ಅದರ ಮೇಲೆ ಹಸ್ಕ್ ಇರೋದ್ರಿಂದ ಅಥವಾ ಒಂದು ಕವಚ ಇರೋದ್ರಿಂದ ಅಂತ ಕಾಳುಗಳಿಗೆ ಏನು ಅಂತಂದ್ರೆ ಯಾವುದೇ ಕೀಟ ಆಗ್ಲಿ ರೋಗ ಶಿಲೀಂಧ್ರ ಯಾವುದು ಬರದೇ ಇರುವ ಹಾಗೆ ತನ್ನ ಒಂದು ರಚನೆ ಮಾಡ್ಕೊಳ್ಳೋದ್ರಿಂದ ಅದನ್ನು ನಾವು ದೀರ್ಘಾವಧಿವರೆಗೆ ನಾವು ಸಂಗ್ರಹ ಮಾಡಿಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೀಗಾಗಿ ಒಕ್ಕಣೆ ಮಾಡೋದು ಕೂಡ ಬಹಳ ಮುಖ್ಯ. ನನ್ನ ಒಂದು ಅನುಭವದಲ್ಲಿ ಹೇಳೋದಾದ್ರೆ, ತೆನೆಯನ್ನು ಬೇರ್ಪಡಿಸಿ ಟಾರ್ಪಲಿನ್ ಮೇಲೆ ಹಾಕಿ ಒಕ್ಕಣೆ ಮಾಡೋದು ಹೆಚ್ಚು ಸೂಕ್ತ ಅಂತೇಳಿ ನಾನು ಹೇಳ್ಬಿಡ್ತೀನಿ. ಕೊಯ್ಲೋತ್ತರ ಚಟುವಟಿಕೆಗಳು ಅದರ ಬಗ್ಗೆ ಒಂದಷ್ಟು ತಿಳಿಸಿ. ಸಾಮಾನ್ಯವಾಗಿ ಏನು ಅಂತಂದ್ರೆ, ಈ ತೆನೆಗಳನ್ನು ನಾವು ಕಟಾವು ಮಾಡಿ ಕಾಳನ್ನು ಬೇರ್ಪಡಿಸಿದ ಮೇಲೆ ಇದನ್ನು ಮೌಲ್ಯವರ್ಧನೆ ಮಾಡಲಿಕ್ಕೆ ನಾವು ಸಂಸ್ಕರಣೆ ಮಾಡಲಿಕ್ಕೆ ಹೇಳ್ತೇವೆ. ಸಾಮಾನ್ಯವಾಗಿ ಈಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಸಂಸ್ಕರಣಾ ಘಟಕವನ್ನು ಹಾಕಬೇಕು ಅನ್ನೋಂತ ವಿಚಾರ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಸೊ ಆ ಬೆಳೆದಂತ ರೈತರು ತಮಗೆ ಬೇಕಾದಂತಹ ಕಾಳುಗಳನ್ನು ಮನೆಗೆ ಉಪಯೋಗ ಮಾಡಬೇಕು ಅಥವಾ ಅಕ್ಕಿಯನ್ನು ನಾವು ಪಡ್ಕೋಬೇಕು ಅಂತಂದ್ರೆ ಸಂಸ್ಕರಣೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಮೇಲೆ ಇರುವಂತಹ ಹೊದಿಕೆಯನ್ನು ಬೇರ್ಪಡಿಸಿ ಅನ್ನವನ್ನಾಗಿ ನಾವು ಉಪಯೋಗ ಮಾಡ್ಕೋಬೇಕಾಗುತ್ತೆ. ಸಂಗ್ರಹಣೆಯ ಬಗ್ಗೆ ಒಂದಷ್ಟು ತಿಳಿಸ್ಕೊಡ್ತೀರಾ, ಹೇಗೆ ಶೇಖರಣೆ ಮಾಡಬಹುದು? ಇದನ್ನು ನಾವು ಸಾಮಾನ್ಯವಾಗಿ ಗೋಣಿ ಚೀಲದಲ್ಲಿ ಕಟ್ಬಿಟ್ಟು ಸಂಗ್ರಹ ಮಾಡ್ಕೊಳ್ಳೋದು ಒಂದು ವಿಚಾರ. ಇನ್ನ ಏನಂತಾರೆ, ಡಬ್ಬಿಗಳಲ್ಲೂ ಕೂಡ ಹಾಕಿಟ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಸಂಗ್ರಹ ಮಾಡ್ಕೊಳ್ಳೋದು ಅಂದ್ರೆ ಚೀಲದಲ್ಲಿ. ಚೀಲದಲ್ಲಿ ಎಷ್ಟು ದಿವಸ ಆದ್ರೂ ಇಟ್ಟರು ಇದಕ್ಕೆ ಏನು ಅಂತಂದ್ರೆ ತೊಂದರೆ ಆಗೋದಿಲ್ಲ, ಹುಳಾನು ಕೂಡ ಬೀಳೋದಿಲ್ಲ, ಇವರು ಆ ತರ ಮಾಡ್ಕೋಬಹುದು. ಈ ಸಿರಿಧಾನ್ಯಗಳ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನು ರೈತರಿಗೆ ಹೇಳೋದೇನಂತಂದ್ರೆ, ಇಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಅನೇಕ ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡಿದೆ ಕಳೆದ ವರ್ಷ ಮತ್ತು ಈ ವರ್ಷ. ಅಂತಹ ತಳಿಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ನಾನು ಹೇಳ್ತೇನೆ. ಯಾರ ರೈತರಿಗೆ ತಳಿಗಳ ಒಂದು ಬೀಜದ ಲಭ್ಯತೆ ಬೇಕು, ನಮ್ಮ ಮಹಾವಿದ್ಯಾಲಯ ಕೃಷಿ ಮಹಾವಿದ್ಯಾಲಯ ಕಾರ್ಯಕ್ರಮದಲ್ಲೂ ಕೂಡ ಕೋವಿಡ್ನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ನಾವು ಅನೇಕ ರೈತರಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಮೂಲಕ ಬೀಜದ ಒಂದು ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಬೇಕಾದಂತ ರೈತರು ನಮಗೇನಾದರೂ ಒಂದು ಪಟ್ಟಿಯನ್ನು ಕೊಟ್ಟರೆ, ಅವರ ಹೆಸರುಗಳನ್ನು ಕೊಟ್ಟರೆ, ನಾವು ತರಿಸಿಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಮ್ಮ ಮಹಾವಿದ್ಯಾಲಯ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ರೈತರಿಗೆ ನಾನು ತಿಳಿಸ್ಬಿಡ್ಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದೇನು ಅಂತಂದ್ರೆ, ಇವನ್ನ ಸಾಲು ಬಿತ್ತನೆ ಮಾಡ್ಲಿಕ್ಕೆ ರೈತರಿಗೆ ನಾನು ಶಿಫಾರಸು ಮಾಡ್ತೇನೆ. ಸುಮ್ಮನೆ ಎರಚದಕ್ಕೆ ಬದಲಾಗಿ ಸಾಲು ಬಿತ್ತನೆ ಮಾಡಿದ್ರೆ ಹೆಚ್ಚು ಅನುಕೂಲ, ಅಂತರ ವ್ಯವಸಾಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಗಾಳಿ ಆಡ್ಲಿಕ್ಕೆ ಮತ್ತೆ ಬೆಳಕು ಬೀಳಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಆ ಮೂಲಕ ನಾವು ಹೆಚ್ಚು ಫಸಲನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಿರಿಧಾನ್ಯಗಳ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ, ಅವುಗಳ ಸುಧಾರಿತ ಬಿತ್ತನೆ ಬೀಜಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ಸಂಪರ್ಕ ಕೊಡೋಕ್ಕಿಂತ ಪೂರ್ವದಲ್ಲಿ ಈ ಬೀಜದ ಲಭ್ಯತೆ ಬಗ್ಗೆ ನಾನು ರೈತರಿಗೆ ಈ ಮಾಹಿತಿ ಕೊಡೋದನ್ನು ಮರ್ತೆ. ನಮ್ಮ ವಿಶ್ವವಿದ್ಯಾನಿಲಯ ಏನಿದೆ ಅಲ್ಲಿ ಬೆಂಗಳೂರು, GKVK ಬೆಂಗಳೂರಲ್ಲಿ NSP ಅಂತ ಹೇಳಿದೆ, ರಾಷ್ಟ್ರೀಯ ಬೀಜ ಪ್ರಾಯೋಜನೆ ಅನ್ನುವಂತ ಒಂದು ಘಟಕ ಇದೆ. ಅಲ್ಲಿ ಒಂದು ಬೀಜದ ಲಭ್ಯತೆ ಇದೆ. ಇದರ ಜೊತೆಗೆ ಅತಿ ಹೆಚ್ಚು ಸಿರಿಧಾನ್ಯಗಳ ಒಂದು ಬೆಳೆಯುವಂತಹ ಒಂದು ಜಿಲ್ಲೆಗೆ ಬಂದ್ರೆ ರಾಯಚೂರು ಜಿಲ್ಲೆ. ಅಲ್ಲಿ ಏನು ಅಂತಂದ್ರೆ ಕೃಷಿ ಸಂಶೋಧನಾ ಕೇಂದ್ರ ಹಗರಿ, ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ಒದಗಿಸುವಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದರ ಜೊತೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಬೀಜದ ಒಂದು ಲಭ್ಯತೆ ಇರುವುದನ್ನು ನಾನು ಕಂಡುಕೊಂಡಿದ್ದೀನಿ. ಅದೇ ತರನಾಗಿ ಕೃಷಿ ವಿಜ್ಞಾನ ಕೇಂದ್ರ ಹನುಮನಮಟ್ಟಿ ಹಾವೇರಿಯಲ್ಲೂ ಕೂಡ ಬೀಜದ ಒಂದು ಲಭ್ಯತೆ ಇದೆ, ಯಾಕಂದ್ರೆ ಅಲ್ಲಿಯೂ ಕೂಡ ಒಂದು ವಾಲಂಟರಿ ಸೆಂಟರ್ ಇದೆ. ಅವರು ಕೂಡ ಈ ಸಿರಿಧಾನ್ಯಗಳ ಬಗ್ಗೆ ಸಂಶೋಧನೆ ಮಾಡಿ ಬೀಜೋತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ, ಅಲ್ಲಿಯೂ ಕೂಡ ಬೀಜದ ಲಭ್ಯತೆ ಇದೆ. ಹೀಗಾಗಿ ರೈತರಿಗೆ ಬೀಜದ ಒಂದು ದೊರಕುವಿಕೆಯ ಬಗ್ಗೆ ಯಾವುದೂ ಅನುಮಾನ ಬೇಡ, ಇಲ್ಲ ಅಂತ ನಾನು ಈಗ ಕೊಡುವಂತ ನನ್ನ ಸಂಪರ್ಕಿಸಿದಾಗ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಕೊಟ್ಟು ಬೀಜದ ಒಂದು ದೊರಕಿಸುವಂತ ಒಂದು ವ್ಯವಸ್ಥೆ ಕೂಡ ನಾನು ಮಾಡಿಕೊಡಬಹುದು ಅಂತೇಳಿ ಈ ಮೂಲಕ ಭರವಸೆ ಕೊಡ್ತಾ ಇದ್ದೀನಿ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಹೇಳಿ. ನನ್ನ ಸಂಖ್ಯೆ ಹೇಳೋದಾದ್ರೆ 8 6 2 2 2 1 8 6 0. ಇನ್ನೊಮ್ಮೆ ಹೇಳಿ, 8 6 2 2 2 1 8 6 0. ಒಳ್ಳೆಯದು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಸಿರಿಧಾನ್ಯಗಳ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಮಾರ್ಚ್ ತಿಂಗಳ 5ನೇ ತಾರೀಖು ಭಾನುವಾರದಂದು ಸಿರಿಧಾನ್ಯಗಳ ಸುಧಾರಿತ ತಳಿಗಳು ಹಾಗೂ ಅವುಗಳ ವೈಶಿಷ್ಟ್ಯತೆ ಈ ಕುರಿತಂತೆ ಹಾಸನದ ಕಾರ್ಯಕ್ರಿಯೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ವಾಸುದೇವನ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ ಇದರೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸಿರಿಧಾನ್ಯ ಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಎಲ್ಲಿಗೆ ಹೊರಟೆಯೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24ರಿಂದ 28 ವಾರಗಳಲ್ಲಿ ತಪ್ಪದೇ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮದ್ಯ ಮತ್ತು ಮಾದಕ ವಸ್ತುಗಳ ದಾಸರಾಗಿದ್ದೀರಾ? ಕುಡಿತ, ಗಾಂಜಾ, ನಿದ್ರೆ ಬರಿಸುವ ಮಾತ್ರೆಗಳು, ಮತ್ತು ಬರಿಸುವ ಪುಡಿಗಳು, ಭ್ರಮೆಯನ್ನುಂಟು ಮಾಡುವ ರಾಸಾಯನಿಕಗಳ ಸೇವನೆ ಒಂದು ಮಾನಸಿಕ ಕಾಯಿಲೆ. ಇವುಗಳ ಸೇವನೆ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಈ ದುಶ್ಚಟಗಳು ನಿಮ್ಮ ಜೀವನಕ್ಕೆ ಮಾರಕವಾಗುತ್ತದೆ. ಎಚ್ಚರ: ಇವುಗಳಿಂದ ಮುಕ್ತರಾಗಲು ನಿಮ್ಮ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಎಲ್ಲರಿಗೂ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ ಹಾಸನ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ಹಾಸನ ಎಫ್ಎಂ. ಕೇಳಿ ಕೆಲವು ಕನ್ನಡ ಚಿತ್ರಗೀತೆಗಳನ್ನು. ಕಾರ್ಯಕ್ರಮದ ಪ್ರಾರಂಭಕ್ಕೆ ಚಿತ್ರ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರುಗಳ ಯುಗಳ ಧ್ವನಿಯಲ್ಲಿರುವ ಅಣ್ಣಯ್ಯ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರಿಂದ. ಕೊಟ್ಟಳಮ್ಮ ಜೇನು ತುಪ್ಪ ಕೊಟ್ಟು ಕೊಡು ಎಂದಳಮ್ಮ. ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತನಾಡಲು. ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತು ಕೇಳಲು. ತನ್ನ ಪತಿರಾಯನಿಗೆ ತಿನ್ನಿಸಲು ಅಂದ ಜೇನು ತಿಂದೆ ಮಾತು ಕಲಿಯಲು. ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತು ಕೇಳಲು. ಜೇನಿನೋಟ ಈ ತಲೆಗೆ ಈಗೇರಿತು ಚೆಲುವೆಯೇನಾಯಿತು ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತನಾಡಲು ತನ್ನ ಪತಿರಾಯನಿಗೆ ತಿನ್ನಿಸಲು ತಂದ ಜೇನು ತಿಂದೆ ಮಾತು ಕಲಿಯಲು ರಾಗಿ ಹೊಲದಾಗೆ ಖಾಲಿ ಗುಡಿಸಲು ಗುಡಿಸಲಿಗೆ ಹೋದೆ ಮಾತು ಕೇಳಲು